ಜೊತೆಯಲ್ಲಿ ಏನಿದ್ದಾರಲ್ಲ ವರುಣ ಆವರಣ ಎಲ್ಲಕ್ಕೂ ಕತ್ತಲಿನಿಂದ ಆವರಣ ಮಾಡಿಕೊಟ್ಟ ಇದ್ದದ್ದು ಕಾಲಿಲ್ಲ. ಹಗಲಿನ ಒಂದು ಬೆಳಕು ಕೊಟ್ಟು ವಸ್ತುವಿನ ಅರಿವನ್ನು ಕೊಟ್ಟ ಬೆಳಕು ಹಾಯಿಸಿ ಅದರಿಂದ ಅವನು ನಿಂತರ ಆಗ ಆಮೇಲೆ ನಮ್ಮ ಒಳ್ಳೆ ವಿದ್ವತ್ತು ಆಗಲಿ ನಮ್ಮಿಂದ ಒಳ್ಳೆ ಒಳ್ಳೆ ಸಂಕಲ್ಪವನ್ನು ಮಾಡಿಸಿ ಒಳ್ಳೆ ವಿದ್ವತ್ತು ಆಗಲಿ ಸಂಕಲ್ಪ ಮಾಡಿಸಿದೆ ನಮ್ಮ ಪುರುಷತ್ವ ನೀವೇ ಸಂಕಲ್ಪ ಮಾಡಿಕೊಳ್ಳಿ ನೀವೇ ಹೋಮ ಮಾಡಿಕೊಂಡು ಪುರೋಹಿತರು ಕೆಲವರಿಂದ ಸಂಕಲ್ಪವೂ ಪುರೋಹಿತರೆ ಹೋಮವೂ ಅವರೇ ಕೃಷ್ಣಾರ್ಮವ್ ಅವರೇ ಎಷ್ಟು ದಕ್ಷಿಣ ಹೇಳಿ ಬರೋರು ನಮಗೆ ನಮ್ಮ ಕರಿ ಬರೀ ಬರೋದು ತನ್ನ ಕರಿ ಮಾಡಿ ಏನು ಬೇಕಿಲ್ಲ ಯಾವ ತರ ಮಾಡಲು ಬೇಕಿಲ್ಲ ಸಂಕಲ್ಪ ನೋಡಿ ಇವಾಗ ಏನಾದರೂ ಸಂಕಲ್ಪ ಮಾಡಿದ್ರೆ ಮಂತ್ರ ಪುರೋಹಿತರು ಹೇಳಿದ್ರು ಕೂಡ ಮಮ ಅಂತ ಹೇಳಿ ಹೇಳ್ತಾರೆ ಮಮ ಅಂತ ಹೇಳ್ಬೇಕಂತ ಅಹಂ ಕರಿಸಿ ಅಹಂ ಹೇಳೋದಿಲ್ಲ ಮಮ ದುರಿತ ನಿವಾರಣಾರ್ಥಂ ಮಮ ಕುಟುಂಬಸ್ಯ ಪರಿವಾರಸ್ಯ ಆಯುರ ಆರೋಗ್ಯ ಅಂತ ಹೇಳಿ ಮಮ ಮಮ ಅಂತ ಒಂದು ಹೇಳಿಸ್ತಾರೆ ಆಮೇಲೆ ಕರಿಷಿ ಅಂತ ಹೇಳ್ತಾರೆ ಪುರೋಹಿತರು ಕೇಳಿಸ್ಬೇಕು ಸಂಕಲ್ಪ ಪೂರ್ತಿ ಯಜಮಾನ ಹೇಳಿಸ್ಬೇಕು ಅದು ಪುರೋಹಿತರು ಹೇಳುವ ಮಂತ್ರವೇ ಯಾಕೆಂದ್ರೆ ಏನೋ ತಾವು ಮಾಧ್ಯಮ ಕರ್ಮ ಕರಿಷಿ ಹೋಮವನ್ನು ಮಾಡುತ್ತೇನೆ ಯಾವಾಗ ಹೇಳ್ಬಹುದು ಮಾಡುತ್ತೇನೆ ಅದಕ್ಕೆ ವರಣ ಅಂತೀನಿ ಆಚಾರ್ಯಂ ತ್ವಾಂ ಅರ್ಪಣೇ ನಿಮ್ಮನ್ನ ನನ್ನ ಈ ಕರ್ಮಕ್ಕೆ ಆಚಾರ್ಯರಾಗಿ ನಾನು ಸ್ವೀಕಾರ ಮಾಡಿ ನಿಮಗೆ ದಂಡ ಕೊಟ್ಟಿದ್ದೇನೆ ನೀವು ನನ್ನ ರೆಪ್ರೆಸೆಂಟೇಟಿವ್ ಅಂತ ಹೇಳಿದ ಮೇಲೆ ಅವರೇ ಸಂಕಲ್ಪ ಮಾಡ್ಬೋದು ಏನ್ ಮಾಡಿದ್ರು ಕೂಡ ಅವರೇ ಹೋಗುತ್ತೆ ಯಾಕೆಂದ್ರೆ ನನ್ನ ರೆಪ್ರೆಸೆಂಟೇಟಿವ್ ಆಗಿ ನಿಮಗೆ ದಂಡ ಕೊಟ್ಟಿದ್ದೇನೆ ನನ್ನ ಪರವಾಗಿ ನೀವು ಹೇಳ್ರಿ ಹಾಗಾಗಿ ವಿದ್ಯಾಖ್ಯಾನ ಕರ್ಮ ಕರಿಷಿ ಅಂತ ಪುರೋಹಿತರು ಹೇಳಿದರು ಕೂಡ ಮಾಡುತ್ತೇನೆ ಅಂತ ಸಂಕಲ್ಪ ಫಲ ಪುರೋಹಿತನಿಗೆ ಕೊಡುತ್ತದೆ ಯಜಮಾನಿ ಅಂದ್ರೆ ಇಷ್ಟೇ ಯಾರಿಗೋಸ್ಕರ ಮಾಡುವುದೋ ಅವರಿಗೆ ಫಲ ಬಂದು ಯಾರು ಮಾಡುವುದೋ ಅವರಿಗೆ ಫಲ ಅಲ್ಲ ಇದು ಕಾಮನ್ ಸೆನ್ಸ್ ಯಾರು ಭಗವಂತ ಪಾಪ ಪುಣ್ಯಗಳನ್ನ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ ಇದರೊಳಗೆ ಪಾಪ ಮಾಡಿದ್ರೆ ದೇವರಿಂದ ಕೋರಿ ನಮಗೆ ಅನುಭವಿಸೋದು ಇದು ಹಾಗೆ ಹೇಳುವವರು ಈಗ ಪುಣ್ಯ ಕರ್ಮ ಮಾಡಿದ್ದು ಪುರೋಹಿತರು ಮಾಡಿದ್ರು ಅವರಿಗೆ ಫಲವನ್ನು ನಾವು ಬೆಳಕು ಕೊಡುವುದು ಎಷ್ಟು ಪ್ರಯಾಣಕರ ಅದಕ್ಕೂ ಅವರಿಗೆ ಬೇಕು ಯಾಕೆ ನಾವು ಮಾಡಿಸಿದ್ದು ನವೋಸ ಮಾಡಿದ್ರು ಹಾಗೆ ಭಗವಂತ ನವೋಸ ಮಾಡಿದ್ದ ನವೋಸ ಮಾಡಿದ್ದ ನವೋಸ್ಕರ ಇಷ್ಟ ಕಾಮನ್ ಸೆನ್ಸ್ ಹಾಗೆ ಎಲ್ಲ ಕಡೆಯುವ ಹಾಗೆ ಯಾರಿಗೋಸ್ಕರ ಕರ್ಮ ಮಾಡಿದ್ದು ಅವರಿಗೆ ಫಲ ಬಂತು ಯಾರು ಮಾಡಿದ್ದು ಅವರಿಗೆ ಪುರೋಹಿತರು ಯಾರಿಗೋಸ್ಕರ ಮಾಡಿದ್ದು ಯಜಮಾನನಿಗೋಸ್ಕರ ಅಷ್ಟೇ ಯಜಮಾನಸ್ಯ ಅಂತ ಹೇಳ್ತಾರೆ ಹಾಗಾದ್ರೆ ಈ ಜೀವನ ಆದ್ರಿಂದ ಈ ಜೀವಕ್ಕೆ ಅಂತ ಸಂಕಲ್ಪ ಮಾಡಿಕೊಂಡು ಮಾಡಿದರೆ ಭಗವಂತನ ಹೋಗಿ ಬಾಬು ಫಲ ಭಗವಂತ ಮಾಡಿದ ಫಲ ನಮಗ್ ಬರಬೇಕು ಭಗವಂತ ಮಾಡಿದ ಫಲ ಎಲ್ಲ ಕಡೆ ಒಂದೇ ನಿಯಮ ಬೇಕಾ ಇನ್ನೊಬ್ಬರು ಯಾರಿಗೂ ಇಷ್ಟೇ ನಿಯಮ ಸರ್ವತ್ರ ಒಂದೇ ಯಾರಿಗೋಸ್ಕರ ಕರ್ಮವು ಅವರಿಗೆ ಫಲ ಬಂತು ಯಾರು ಮಾಡಿದ್ರು ಅವರಿಗೆ ಭಗವಂತ ಮಾಡಿದ್ರು ಭಗವಂತನಿಗೆ ಫಲ ಅಲ್ಲ ನಮಗೋಸ್ಕರ ಮಾಡಿ ಮಗುವಿಗೆ ತಾಯಿ ಮಾಡಿದ್ರು ತಾಯಿಗೆ ಫಲ ಅಲ್ಲ ಮಗುವಿಗೋಸ್ಕರ ಮಾಡಿದ್ರೆ ಫಲ ಮಗುವಿ ಡಾಕ್ಟರ್ ಪೇಷಂಟ್ಗೋಸ್ಕರ ಮಾಡಿದ್ದು ಫಲ ಪೇಷಂಟ್ಗೆ ಪುರೋಹಿತರು ಯಜಮಾನಿಗೋಸ್ಕರ ಮಾಡಿದ್ದು ಫಲ ಯಜಮಾನಿಗೆ ಬಹಳ ದೊಡ್ಡ ಜವಾಬ್ದಾರಿ ಪುರೋಹಿತ್ಯ ಅನ್ನೋದು ಅಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಅದು ಯಾರ್ಯಾರು ಪ್ರತಿನಿಧಿಯಾಗಿ ಇಷ್ಟು ಜನಕ್ಕೆ ಪುಣ್ಯಕರ್ಮ ಮಾಡಿ ಅದರ ಫಲ ಕೊಟ್ಟು ಇವನ್ನೆಲ್ಲ ಪಡ್ಕೊಂಡಿದ್ವಿ ಪುಣ್ಯೆಲ್ಲ ಅವ್ರಿಗೆ ಕೊಟ್ಟು ಆದರೆ ಪುಣ್ಯ ಕೊಡುವುದಲ್ಲಿ ಎಲ್ಲೋ ಮಾಡೋ ಒಂಚೂರು ರೂಪಾಯಿ ಬಿಟ್ಟು ಕಾಪಾಡುತ್ತೆ ಇಷ್ಟು ಕಷ್ಟ ಬಹಳ ಕಷ್ಟವಾದ ಕೆಲಸ ಬಹಳ ಜವಾಬ್ದಾರಿ ಕೆಲಸ ಆದರೆ ಮಹಾಪರೋಪಕಾರದ ಕೆಲಸ ಎಲ್ಲ ನಮ್ಮ ಆಸೆ ಆಕಾಂಕ್ಷೆಯನ್ನು ಕಳ್ಕೊಂಡು ಇನ್ನೊಬ್ಬರಿಗೆ ಪುಣ್ಯ ಹಂಚುತ್ತಾ ಈ ಜೀವಮಾನ ಅಂಥ ನಿಸ್ಪೃಹತೆ ಇದ್ದರೆ ಮಹಾಪುಣ್ಯದ ಕೆಲಸ ಆದರೆ ಅದರಲ್ಲಿ ಎಲ್ಲೋ ಮಂತ್ರ ರೂಪ ಆಗಿಬಿಟ್ರೆ ಯಜಮಾನನಿಗೆ ದೋಷ ಇಲ್ಲ ಪುಣ್ಯ ಇಲ್ಲ ಯಜಮಾನನಿಗೆ ಅಷ್ಟು ಭಯಾನಕರು ಅದರಲ್ಲಿ ಬಂದ ಪುಣ್ಯ ಇಲ್ಲ ಯಜಮಾನ ತಗೊಂಡಿದ್ದಾರೆ ದುರ್ದಕ್ಷಿಣೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಅವನು ಪರ್ಚೇಸ್ ಮಾಡೋ ಪುಣ್ಯ ಮಾಡಿದ್ರೆ ಪಾಪ ಪರ್ಚೇಸ್ ಮಾಡೋದು ಹೇಳುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಪಾಪ ನಮಗೆ ಮಾಡಿದ್ರು ಪುರೋಹಿತರು ಪುಣ್ಯ ಇಲ್ಲ ಅಷ್ಟೇ ಅದು ಲೋಪಾಯ ಪಾಪ ಪುರೋಹಿತರು ಹಾಗೆ ಅದೇ ಪುಣ್ಯ ಎಲ್ಲ ಕೊಟ್ಟು ಪಾಪ ಬಿಟ್ಟು ಮಾಡಿದ್ರೆ ಅಂತ ಆಗುತ್ತೆ ಹಳೆ ಜವಾಬ್ದಾರಿ ಕೆಲಸ ಅದು ಒಂದಷ್ಟಿಯಿಂದ ಸಮಾಜ ಅಂತವರನ್ನ ಯಾಕೆಂದ್ರೆ ಅದೇನು ಸುಖ ಇಲ್ಲ ಅದನ್ನು ಕಷ್ಟವೇ ನಾವು ಪಾಪ ಸಂಪಾದನೆ ಮಾಡೋ ಸಂಪೂರ್ಣ ಜಾಸ್ತಿ ಅಂಥದ್ದನ್ನು ಮಾಡುವುದರಿಂದ ಸಮಾಜ ಬಹಳ ಗೌರವದಿಂದ ಅವರು ರಕ್ಷಣೆ ಮಾಡುತ್ತೆ ಅವರು ಕಷ್ಟ ಆಗದಂತೆ ನೋಡ್ತಾರೆ ಅಂದ್ರೆ ಸ್ವಲ್ಪ ಕ್ಯಾಟ್ ಆಪತ್ರೆಯಲ್ಲಿ ಅವರು ಉಪಾಗಿ ಆಗುತ್ತೆ ಸಹಜವಾಗಿ. ಹೀಗೆ ಯಾರಿಗೋಸ್ಕರ ಕರ್ಮ ಮಾಡಬೇಕು ಅವರಿಗೆ ಫಲ ಸಂಕಲ್ಪ, ನಮಗೆ ನಾವೇ ಸಂಕಲ್ಪ ಮಾಡಬೇಕು ಅಂತ ನಮಗೆ ಮನಸ್ಸು ಕೊಟ್ಟು ಸಂಕಲ್ಪ ಮಾಡಿ ಮನಸ್ಸು ನಮಗೆ ಈಗ ಸಂಕಲ್ಪ ಆಗಿ ಸಂಕಲ್ಪಕ್ಕೂ ಮನಸ್ಸಿಗೆ ಸಂಬಂಧ ಇಲ್ಲ. ಮತ್ತೆ ಸಂಕಲ್ಪ ಅಂದ್ರೆ ಇರೋ ಮಂತ್ರ, ಆ ಮಂತ್ರ ಹೇಳೋ ಸಂಕಲ್ಪ ಅಂದ್ರೆ ಮಂತ್ರ ಶುಭೇ ಶೋಭನೆ ಮುಂದೆ ಆದ್ಯಕ್ಕೂ ನಾಟ ಮತ್ತೆ ಮೇಲೆ ಶ್ವೇತವರ ಆಗಿರುತ್ತೆ ವಯಸ್ಸು ಅಂದರೆ ಇದು ಸಂಕಲ್ಪ ಅಂತ. ಅದ ಸಂಕಲ್ಪ ಅಲ್ಲ, ಅದು ಬರೀ ಫಸ್ಟ್ ಅಷ್ಟೇ. ಆ ಸಂಕಲ್ಪದ ಮಂತ್ರವನ್ನು ಹೇಳಿ ಅದ್ಯಾಕೆ ಯಾವ ದಿವಸ ಎಲ್ಲಿ ಏನು ಮಾಡ್ತಾ ಇದ್ದೇನೆ, ಜಿಯೋಗ್ರಾಫಿಕಲ್ ಸೆನ್ಸ್ ಅಷ್ಟೇ. ಅದು ಇಂಥ ಕಾಲದೇಶಗಳನ್ನು ನೆನಪಿಸಿಕೊಂಡು ಇಂಥ ಕಾಲದಲ್ಲಿ ಇಂಥ ದೇಶದಲ್ಲಿ ರಾಮಕ್ಷೇತ್ರ ಪರಶುರಾಮಕ್ಷೇತ್ರ ವೈವಸ್ವಂದ್ರೆ ಅಷ್ಟಾವಧಿ ನಗರಿಗೆ ಎಲ್ಲ ಯೋಚನೆ ಮಾಡಿಕೊಂಡು ಇಂಥ ಸಂವತ್ಸರ ಇಂಥ ಮಾಸದಲ್ಲಿ ಇಂಥ ಸೌರ ಮಾಸದಲ್ಲಿ ಇಂಥ ಚಾಂದ್ರ ಮಾಸದಲ್ಲಿ ಇಂಥ ಅಯನದಲ್ಲಿ ಇಂಥ ಋತುವಿನಲ್ಲಿ ಇಂಥ ಪಕ್ಷದಲ್ಲಿ ಇಂಥ ಗ್ರಹ ಕರಣ ಯೋಗ ಕರಣ ತಿಥಿ ವಾರಗಳಲ್ಲಿ ಇಂಥ ಕರ್ಮವನ್ನು ಅಂದ್ರೆ ಇಡೀ ಸಮಗ್ರವಾದ ಒಂದು ಭೌಗೋಳಿಕ ಕಲ್ಪನೆ ಇದೆ. ಅಂಥ ಕರ್ಮವನ್ನು ಮಾಡಬೇಕು. ಈ ಅನುಸಂಧಾನ ಯಾವುದೇ ಬಗ್ಗೆ ಸಂಕಲ್ಪ ಏನಾಗ್ತದೆ ಅಂತ ಹೇಳಿ ಆ ಇಡೀ ಅನುಸಂಧಾನ ಸಂಕಲ್ಪ ಮಾಡುವ ಒಬ್ಬ ಯಜಮಾನ ಅಂದ್ರೆ ಇಡೀ ಈ ಕಾಲದೇಶಗಳ ಚಿತ್ರಣ ಇಂಥ ಈ ಬ್ರಹ್ಮ ಸೃಷ್ಟಿಯಾಗಿ ಇಷ್ಟು ಯುಗಗಳು ಕಳೆದು ಈ ಭಗವಂತನ ಪ್ರಾರಂಭ ಆಗಿ ಇಷ್ಟು ಯುಗಗಳು ಕಳೆದವು. ನಾವು ವೈವಸ್ವತ ಮನ್ವಂತರದಲ್ಲಿದ್ದೇವೆ. ವೈವಸ್ವತ ಮನ್ವಂತರದಲ್ಲಿ 28 ಬಾರಿ 27 ಬಾರಿ 4 ಯುಗಗಳು ಸಂದು 28ನೇ ಚಕ್ರದಲ್ಲಿ ಕೃತಾಂತರೇತ ದ್ವಾಪರ ಸಂದು 28ನೇ ಯುಗದಲ್ಲಿದ್ದೇವೆ. ಇದೆಲ್ಲ ಅನುಸಂಧಾನಗಳಿದೆ ಅದರಲ್ಲಿ. ಇದೆಲ್ಲ ಏನು ಅನುಸಂಧಾನ ಎಂದಿದ್ರೆ ಈ ಮಂತ್ರ ಹೇಳಿ ಏನು ಎಲ್ಲವೂ ಸಂಕಲ್ಪ. ಹೀಗೆ ಸಂಕಲ್ಪದ ದೇವತೆ ಬಹಳ ಪ್ರಧಾನ. ಸಂಕಲ್ಪವು ವಾವ ಮನಸ್ಸೋ ಕುಯಾನ್ ಸಂಕಲ್ಪದ ದೇವತೆಯಾದ ಮಿತ್ರ. ಅದು ಇನ್ನು 3 ಮೆಟ್ಟಿಲು ಮುಂದೆ ಇವರು 20ನೇ ಮೆಟ್ಟಿಲಲ್ಲಿದ್ದರೆ ಸಂಕಲ್ಪದ ದೇವತೆಯಾದ ಮಿತ್ರ 17ನೇ ಮೆಟ್ಟಿಲಿದ್ದ. ಸಂಕಲ್ಪ ಬಹಳ ಮುಖ್ಯ. ಯಾವುದೇ ಒಂದು ಕೆಲಸ ಮಾಡಬೇಕಾಗಿದ್ದರೆ ಮನಸ್ಸು ದೃಢವಾದ ನಿರ್ಧಾರ ಕೈಗೊಳ್ಳಬೇಕು. ಏನೇ ಆಗಲಿ ಈ ಛಲವೇ ಮನುಷ್ಯರು ಏನೇ ಆಗಲಿ ನಾನು ಇದನ್ನು ಸಾಧಿಸಿಯೇ ಸಿದ್ಧ ಅಂತ ಹಠ ಇದ್ದವರು ಜೀವನಿಗೆ ಸಾಧಿಸ್ತಾರೆ. ಆಗ ಹಾಗಾಗತ್ತೆ ಅದು ಅವರ ಜೀವನದಲ್ಲಿ ಏನನ್ನು ಸಾಧಿಸುತ್ತೆ. ಆದ್ದರಿಂದ ಒಂದು ಸಂಕಲ್ಪ ಬೇಕು. ನಾನು ಇದನ್ನ ನನ್ನ ಈ ಜೀವನದಲ್ಲೇ ಈ ಜನ್ಮದಲ್ಲೇ ಇದನ್ನು ಅಚೀವ್ ಮಾಡಬೇಕು. ನನಗೆ ಒಬ್ಬ ಹೆಣ್ಮಗಳು ಆಕೆಯ ಸಂಕಲ್ಪ ನೋಡಿ ಗುರಿ ಆಗಿತ್ತು. ಹೆಣ್ಮಗಳು ವಯಸ್ಸಾದವಳು ಆಕೆ ಸುಮಾರು 60-65 ವರ್ಷ. ಆಕೆ ದಿವಸ ನನ್ನ ಹತ್ತಿರ ಬಂದು ಉಪನ್ಯಾಸ ಮುಗಿದಿದ್ದಾರೆ. ನನಗೆ ಒಂದು ವಿಷಯ ಹೇಳಬೇಕು, ನನಗೊಂದು ವಿಷಯ ಇವತ್ತೇ ಹೇಳಬೇಕು. ಏನು ವಿಷಯ? ನನಗೆ ನಾನು ನಿಮ್ಮನ್ನು ನೋಡ್ತಾ ಇದ್ದೇನಲ್ವ, ಹಾಗೆ ನಾನು ದೇವರನ್ನು ನೋಡಬೇಕು ಈ ಜನ್ಮದಲ್ಲಿ. ಅದಕ್ಕೆ ಉಪಾಯ ಹೇಳ್ರಿ. ಇದು ಸಂಕಲ್ಪ. ನನಗೆ ಈ ಜನ್ಮದಲ್ಲೇ ಯಾವುದೋ ಜನ್ಮದಲ್ಲಿ ದೇವರ ದರ್ಶನ ಆಗುತ್ತೆ ನೀವಲ್ಲ ಹಾಗೆಲ್ಲ ನನ್ನ ಸಮಾಧಾನ ಮಾಡಿ ಕಲಿಸುವುದು ಬೇಡ. ಈ ಜನ್ಮದಲ್ಲೇ ನೋಡ್ಬೇಕು ನಾನು ದೇವರನ್ನ. ಕನಸಿನಲ್ಲಿ ಅಲ್ಲ, ಎಚ್ಚರದಲ್ಲಿ ನಾನು ನಿಮ್ಮನ್ನು ಈಗ ನೋಡ್ತಾ ಇದ್ದ ಹಾಗೆ ನನಗೆ ದೇವರು ಕಾಣಬೇಕು. ಏನ್ ಮಾಡ್ಬೇಕು ಏನ್ ಮಾಡ್ತೀನಿ, ಏನ್ ಸಾಧನೆ ಮಾಡ್ಬೇಕು ಏನ್ ಮಾಡ್ತೀನಿ, ನನಗೆ ಕಾಣಬೇಕು ದೇವರನ್ನು. ಈ ಸಂಕಲ್ಪ ಅವರಿಗೆ ಮಿತ್ರ ಮಾಡಿಸ್ಬಿಟ್ಟ ಎಷ್ಟೇ ಬರುತ್ತೆ ಸಂಕಲ್ಪ. ಅಯ್ಯೋ ದೇವರು ಕಾಣೋದಿಲ್ಲ, ಆಗೋದಲ್ಲ ಹೆಚ್ಚು ಸಂಕಲ್ಪ ಯಾಕೆ ಮತ್ತೆ ಯಾರು ಮಾಡಿದ್ರೆ ಕೂತಾರೆ ನೆಟ್ಟಿಗಿಲ್ಲ. ಅದನ್ನ ಆಗದೆ ಹೋಗುದು ಸಂಕಲ್ಪ ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೊಳ್ತೀಯ, ಬಿಸ್ನೆಸ್ ಮಾಡು, ಸಂಪಾದನೆ ಮಾಡು, ಮದುವೆ ಮಾಡು, ಸುಖವಾಗಿ ಜೀವನ ಮಾಡು, ಏನ್ ದೇವರಂತ ಮಾಡೋದು ಹುಚ್ಚು ಬೈದ್ಬಿಡ್ತಾರೆ. ಈ ಸಂಕಲ್ಪ ಮಾಡಿದರೆ ಸಮಾಜದಲ್ಲಿ ತಲೆ ದೂರವಾಗಿದೆ ಅಂತ ಕ್ರಿಟಿಸೈಸ್. ಆ ಬುದ್ಧಿಯ ಛಲ ನೋಡಿ, ನನಗೆ ಎತ್ತದು ಬೇಡ, ಅದಕ್ಕೆ ಉಪಾಯ ಇದ್ದರೆ ಹೇಳಬೇಕು. ಆದರೆ ನೀವು ನನ್ನ ಹತ್ರ ಈಗ ಹಣ ಬಂದ್ರೆ ನನ್ನ ಹತ್ರ ಹಣ ನೀನು ತೋರಿಸಲೇಬೇಕು. ನಿನ್ನ ರೂಪ ನೀನು ತೋರಿಸುವುದಿಲ್ಲ, ನಮ್ಮ ಬಿಡೋ ನಮ್ಮ ದೇವರ ಸಹಜವಾಗಿ ಬರ್ತದೆ. ಹಠ ದೇವತ್ರ ಮಾಡಬೇಕು. ನಾವು ನಿನ್ನ ನೋಡಲೇಬೇಕು. ನನಗೆ ತುಂಬಾ ಮಾಡಿದ್ರೆ ಅದನ್ನು ಕೆಲವು ದೃಷ್ಟಾಂತಗಳನ್ನು ನಾವು ಬೆಂಗಳೂರಿನಲ್ಲಿ ಒಂದು ಅಲ್ಲಿ ಇದನ್ನ ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ದೆ ನೋಡಿ, ಸಂಕಲ್ಪದಿಂದ ಆಗುವಂತದ್ದು ಆ ರಾಮಂದಿರದ ಒಂದು ಪೂಜೆಯವರು ಅವರು ರಾಮಂದಿರ ಕಟ್ಟಿಸಿದವನು ಒಬ್ಬ ಕೋಮಟಿ ಶೆಟ್ಟು ಬಗೆಯವರು ಒಂದು ವೈಶ್ಯರಿಂದ ಶೆಟ್ಟು ಅವನು ಆಂಧ್ರ ತೆಲುಗ ತೆಲುಗು ಶೆಟ್ಟು ಕೋಮಟಿ ಅವರು ರಾಮಂದಿರ ಕಟ್ಟಿಸಿ ಪೂಜೆಗೆ ಯಾರೋ ಒಬ್ಬ ಬ್ರಾಹ್ಮಣ ಈ ಬ್ರಾಹ್ಮಣ ಏನ್ ಮಾಡ್ತಾ ಇದ್ದ ಸಂಬಳ ಪಡ್ತಿದ್ದ ಅವನು ದೇವರಿಗೆ ದೇವರಿಗೆಲ್ಲ ಏನು ಚಿನ್ನಾಭರಣ ಮಾಡಿಸಿದ್ದ ಒಂದು ಅಲಂಕಾರ ಮಾಡ್ತಿರ್ಲಿಲ್ಲ. ಇದು ಅವ್ನು ನನ್ನ ಹತ್ರ ಹೇಳಿದ ಕಥೆ, ಒಂದು ಅಲಂಕಾರ ಮಾಡ್ತಿರ್ಲಿಲ್ಲ ದೇವರಿಗೆ. ಅವ್ನು ದೇವರಿಗೆ ಅಂತ ಕಳಿಸಿ ಚಿನ್ನ ಎಲ್ಲ ಹೆಂಡತಿ ಕೊಟ್ಟಿದ್ದೀನಿ, ದೇವರಿಗೆ ಅಂತ ಕಳಿಸ ಹೂ ಹೆಂಡಿದ್ದಾರೆ ದೇವರ ಇವನಿಗೆ ಆಚಾರೇ ನಾನು ನಾನು ದೇವರ ದೇವಸ್ಥಾನ ಮಾಡಿ ಒಬ್ಬರು ಪೂಜೆ ಇಟ್ಟೆ ಅವರ ನಾನು ಹೂ ಬಿದ್ದು ಕಳಿಸಿದ್ರೆ ಹೆಂಡತಿ ಮುಂದೆ ಹಾರ ಕಳಿಸಿದ್ರೆ ಹೆಂಡತಿ ಕೊಳ್ಳಕ್ಕೆ ಹೇಳ್ತಾರೆ, ನೀವು ಅಲಂಕಾರ ಮಾಡೋಲ್ಲ ಏನ್ ಮಾಡುದು ಗೊತ್ತಿಲ್ಲ, ನಾನು ಕೋರ್ಟ್ ಹೋಗ್ಬೇಕು ಅಂತಿದ್ದೇನೆ. ನೋಡಿ ಅವರಿಗೆ ಕೋರ್ಟಿಗೆ ಹೋಗಿ ಅವ್ರ ಮೇಲೆ ಕೇಸ್ ಮಾಡ್ಬೋದು. ನಾನು ಒಂದು ಮಾತಿದ್ದೇನೆ, ನೀವು ರಾಮ ಮಂದಿರ ಕಟ್ಟಿದ್ದು ಲಾಯರ್ ಅನ್ನು ನಂಬಿದ್ದೀರೋ ರಾಮದೇವರನ್ನು ನಂಬಿದ್ದೀರೋ ಅವರ ನಂಬಿಕೆ ಲಾಯರ್ ನಂಬಿದ್ದ ಹಾಗಾದ್ರೆ ನೀವು ಲಾಯರ್ ಹತ್ರ ಹೋಗಿ ಕೋರ್ಟ್ಗೆ ಹಾಕ್ಬೋದು. ನೀವು ರಾಮದೇವರನ್ನ ನಂಬಿಕೆ ರಾಮದೇವರ ಸಿನಿಮಾ ನಿನ್ನ ಪೂಜೆ ಎಲ್ಲ ಚೆನ್ನಾಗಿ ಪ್ರಾರಂಭಿಸ್ಕೋ, ವಿಷಯ ಸಿಂಪಲ್ ಹತ್ತಿರ ಹೋಗಿರ್ಲಿಲ್ಲ. ಆವಾಗ ಮನಸ್ಸಿನಲ್ಲಿ ಆ ದಾಳಿ ಬಂತು, ಸಂಕಲ್ಪ ಹೌದು ನಾನು ರಾಮದೇವರ ನಂಬುವ ನಾನು ವಕೀಲದ್ರೆ ಯಾಕೆ ಹೋಗ್ಬೇಕು, ಸ್ವಾಮಿ ರಾಮ ನಿನ್ನ ಪೂಜೆ ಮಾಡಿಸ್ಕೊ ಅಂತ ಗಟ್ಟಿ ಆ ಗಟ್ಟಿ ಬರ್ಲಿಕ್ಕೆ ಒಂದು ದಾಳಿ ಮಾತು ಹೇಳಿ ಕೊಚ್ಚೋದ್ರೆ ಅಷ್ಟಕ್ಕೆ ಇದ್ರು ಒಮ್ಮೊಮ್ಮೆ ಯಾವುದೋ ಒಂದು ಮಾತಿನಿಂದ ಮನಸ್ಸಿನ ನಿರ್ಧಾರ ಬಂತು. ಆಶ್ಚರ್ಯ ಏನಂದ್ರೆ ಮೂರನೇ ದಿವಸ ಬಂದು ತುಂಬಾ ಸೀರಿಯಸ್ ನಡೀತಾ ಇತ್ತು ಬೆಂಗಳೂರಿನಲ್ಲಿ, ಇದೊಂದು ಹತ್ತು ವರ್ಷ ಕೆಳಗಿನ ಕಥೆ. ಮೂರು ನಾಲ್ಕು ದಿವಸ ಅಂತ ಬಂದರು ಏನು ಕೊಟ್ಟಿಗೆ ಹೋದ್ರೆ ಇಲ್ಲ ಪರಿಹಾರ ಆಗಿದೆ ನೀವು ಹೇಳಿ ಹಾಗೆ ಮಾಡಿದೆ ರಾಮದೇವರತ್ರ ಪ್ರಾರ್ಥನೆ ಮಾಡಿ ನಿನ್ನ ಪೂಜೆ ಬೇರೆ ಮಾಡ್ಕೋ ಅಂತ ತಮ್ಮಷ್ಟಕ್ಕೆ ಪೂಜೆ ಅವರು ದಿನ ದಿನ ಕೊಟ್ಟು ಬೇರೆ ಅವರು ಮಾಡಿ ಅಂತ ಹೊರಟು ಆಗಿ ಅದು ಕೋರ್ಟ್ಗೆ ಹೋಗಿದೆ ಹತ್ತು ವರ್ಷ ಎಂಸಿಗೆ ಆಗ್ತಿರ್ಲಿಲ್ಲ ಯಜ್ಞಾರ್ಥಿ ಆ ವಕ್ಕಿ ಇನ್ನೊಬ್ಬರು ವಕೀಲರು ಅವರು ದುಃಖಪಟ್ಟು ನೀವು ರಾಮದೇವ್ ಅಂತ ಹೇಳಿದ್ದೆ ಈ ಬಿಡಿ ಮೂರು ದಿವಸವರೆಗೆ ಸೊಲ್ಯೂಷನ್ ಬಂತ. ನಾವು ಯಾರತ್ರೋ ರಿಕ್ವೆಸ್ಟ್ ಮಾಡೋದನ್ನ ಬಿಟ್ಟು ಯಾರ್ಯಾರತ್ರೋ ದೇಹಿ ದೇಹಿ ಅಂತ ಕೈ ಜಾತಿಯೋ ಹಾಗೆ ಮಾಡಬಾರದು, ದೇವರತ್ರವೇ ಪ್ರಾರ್ಥನೆ ಮಾಡಿ ಎಂಬ ಕೂಡಲೇ ಮಾಡ್ತಾರೆ. ಅದು ಹೇಳಿದ್ದವರಿಗೆ ಒಂದು ಗಟ್ಟಿ ಸಂಕಲ್ಪ ಆಗ್ಬೋದು ಹೌದು, ಆ ಬಲವರಿಗೆ ಆದ ಕೂಡ ಸಂಕಲ್ಪ ಬರ್ತದೆ, ಮನಸ್ಸು ದಾಳಿ ಬರ್ತದೆ. ಹಾಗೆ ಸಂಕಲ್ಪದೇ ಸಂಕಲ್ಪದಿಂದ ಯದಾವೈ ಸಂಕಲ್ಪ ಇದೆ ಮನಸ್ಸಿಗೆ, ಯಾಕೆಂದ್ರೆ ಸಂಕಲ್ಪ ಯಾಕೆ ದೊಡ್ಡದು ಹೇಳ್ತಾರೆ, ಸಂಕಲ್ಪ ಯದಾವೈ ಸಂಕಲ್ಪ ಇದೆ ಅಥ ಮನಸ್ಸು, ಮನಸ್ಸು ಸಂಕಲ್ಪ ತೀರ್ಮಾನ ಮಾಡಿದರೆ ಮನಸ್ಸು ಮಾಡೋದಾಗ ಮನಸ್ಸಲ್ಲಿ ಇಚ್ಛೆ ಹುಟ್ಟೋದು ಮೊದಲು ಸಂಕಲ್ಪ ಇದೆ ಇದೇ ಇದ್ರೆ ಬೇಡ ಬೇಕಾಗಬೇಕು ಬೇಡ ಅಂದ್ರೆ ತೀರ್ಮಾನ ಮನಸ್ಸು ಅದಕ್ಕೆ ಗಟ್ಟಿಯಾಗಿ ಇಚ್ಛೆ ಹುಟ್ಟಬೇಕಾದ್ರೆ ಮೊದಲು ಅದು ಸಂಕಲ್ಪ ಯದಾವೈ ಸಂಕಲ್ಪ ಇದೆ ಅಥ ಮನಸ್ಸಿದೆ. ಸಂಕಲ್ಪ ಗಟ್ಟಿಯಾಯಿತು ಅಂತಂದ್ರೆ ಆ ವಿಷಯದಲ್ಲಿ ಮನಸ್ಸು ಓಡುತ್ತೆ, ನಾನೀಗ ಶಾಸ್ತ್ರ ಓದಬೇಕು ಅಂತ ಸಂಕಲ್ಪ ಮಾಡಿದ್ರೆ ಮನಸ್ಸು ಗ್ರಂಥದ ಕಡೆಗೆ ಓಡುತ್ತೆ, ಉಪನಿಷತ್ತು ಕೇಳಬೇಕು ಅಂತ ಸಂಕಲ್ಪ ಮಾಡಿದರೆ ಯೋಚನೆ ಮಾಡಿ ನಾನು ಉಪನಿಷತ್ತನ್ನು ಕೇಳಿ ತಿಳ್ಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿ ಇಲ್ಲಿ ಕೂತರೆ ಇದು ಹೇಳಿದ ಅರ್ಥ ಉಪನಿಷತ್ತು ಯಾರಿಗೆ ಅರ್ಥ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ ಖಂಡಿತವಾಗಿ ಅರ್ಥ ಆಗುತ್ತೆ. ಅಯೋಧ್ಯೆ ಏನೋ ಉಪನಿಷತ್ತು ಕಟ್ಟಿದ್ದಾಯಿ ನಮಗೆ ಎಲ್ಲ ಇದೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡೆ ಬಂದು ಕೂತ್ಕೊಳ್ಳೋದಿಲ್ಲ. ಅದನ್ನು ಕೂತ್ಕೊಂಡ್ರೆ ಯಾಕಂದ್ರೆ ಮೈಂಡ್ ರಿಫ್ಯೂಸಸ್ ಟು ರಿಸೀವ್ ಇಟ್, ಮೊದಲೇ ಪೂರ್ವ ಮನಸ್ಸಕ್ಕೆ ಅರ್ಥ ಆಗುದಿಲ್ಲ ಅಂತ ಸಂಕಲ್ಪ ಮಾಡಿದ್ದವರು. ಅದರಿಂದ ಬಹಳ ವಿಚಿತ್ರ ಇದು, ಮನಸ್ಸು ಕೆಲಸ ಮಾಡಬೇಕಾಗಿದ್ದರೆ ಒಂದು ಸಂಕಲ್ಪ ಬೇಕು, ಛಲ ಕಟ್ಟಬೇಕು, ಉಪನಿಷತ್ತು ಕೇಳಲೇಬೇಕು ನಾವು ಏನಾದ್ರೂ ಸರಿ ಅರ್ಥ ಆಗುದಿಲ್ಲ ಅಂದ್ರೆ ಈ ಛಲ ಬಂತು ಅಂತಂದ್ರೆ ಮನಸ್ಸು ಯದಾ ಸಂಕಲ್ಪ ಇದೆ ಯದಾವೈ ಸಂಕಲ್ಪ ಇದೆ ಅಂತ ಮನಸ್ಸಿದೆ, ಮನಸ್ಸು ಹೋಯ್ತು ಅಂತಂದ್ರೆ ಒಂದು ಮನುಷ್ಯ ಇಚ್ಛೆ ನಿರ್ಮಾಣ ಆಯ್ತು. ಸಂಕಲ್ಪದಿಂದ ನಾನು ಇಚ್ಛೆ ನಿರ್ಮಾಣ, ಇಚ್ಛೆ ನಿರ್ಮಾಣ ಆದ್ಮೇಲೆ ಅಥವಾ ವಾಚನ ಇರೇತಿ ತಾಮ ನಾಮನಿ ಇರೇತಿ ಸಂಕಲ್ಪ ಅನ್ನೋದು ಮನಸ್ಸು ಸಂಕಲ್ಪ ಸಂಕಲ್ಪ ದೇವತೆ ಆಗಿರತಕ್ಕಂಥ ಮಿತ್ರ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾನೆ, ಮನಸ್ಸನ್ನು ಇಚ್ಛೆ ಉದ್ದೇಶ ಮನಸ್ಸು ಆ ದೇವತೆಯನ್ನು ಕಂಟ್ರೋಲ್ ಮಾಡಿ ಕೂತಿತ್ತು. ನಾವು ನಾವು ನೀವೇ ಮತ್ತೆ ರಾತ್ರಿ ಬಂದ್ರಾಹಿ ನಾಮ ಅಂತಂದ್ರೆ ಸಮಸ್ತ ವೇದಗಳು ನಾಮ ಎಲ್ಲ ಮಂತ್ರಗಳು ಬಾಯಿ ಮಂತ್ರ ಶುಭಗಳು ಮಂತ್ರದಲ್ಲಿ ಕರ್ಮಗಳು ಹೀಗೆ ಮಂತ್ರದಲ್ಲಿ ಕರ್ಮ ಕರ್ಮದ ಮೂಲಕ ಕರ್ಮಕ್ಕೆ ಸಾಧನವಾಗಿರತಕ್ಕಂಥ ಮಂತ್ರ ಮಂತ್ರಾತ್ಮಕವಾಗಿರ್ತಕ್ಕ ವೇದ ಅದರ ವಾಕ್ಯದಲ್ಲಿ ಅದರ ವಿಚಾರ ಅದರ ಅಧ್ಯಯನ ಮಾನಸಿಕವಾದ ಪರೀಕ್ಷೆ ಇದೆಲ್ಲವೂ ಸಂಕಲ್ಪದಿಂದ ಅಂದ್ರೆ ಸಂಕಲ್ಪದ ಅನಂತರ ಬರತಕ್ಕಂಥವರೆಲ್ಲ ಸಂಕಲ್ಪದ ಅಧೀನವಾಗಿರತಕ್ಕಂಥ ಮನಸ್ಸಿನ ದೇವತೆ ಆಗಿರತಕ್ಕಂಥ ಪ್ರಜನ್ಯ ವಾಕ್ಯದ ದೇವತೆ ಆಗಿರತಕ್ಕಂಥ ಸ್ವಾಹ ಮತ್ತು ನಾಮದ ದೇವತೆ ಆಗಿರ್ತಕ್ಕಂಥ ಇವರೆಲ್ಲರೂ ಸಂಕಲ್ಪದ ಅಧೀನವಾಗಿದ್ದಾರೆ. ಯದಾ ವೈ ಸಂಕಲ್ಪಯತೆ ಅಥ ಮನಸ್ಸಿತಿ ಅಥ ವಾಚನೀರೇತಿ ತಾವು ನಾಮನೀರೇತಿ ನಾಮಿ ಮಂತ್ರಾಹ ಏಕಂ ಭವಂತಿ ಮಂತ್ರೇಷು ಕರ್ಮಣಿ. ಅದರಿಂದ ತಾನಿ ಮಾಹೇತಾನಿ ಸಂಕಲ್ಪೈಕಾಯನಾನಿ ಸಂಕಲ್ಪಾತ್ಮಾನಿ ಸಂಕಲ್ಪೇ ಪ್ರತಿಷ್ಠಿತಾನಿ. ಅದರಿಂದ ಈ ಎಲ್ಲ ಸಂಕಲ್ಪದ ಅನಂತರ ಇರತಕ್ಕ ಮನೋಭಿಮಾನಿ ಆಗಿರ್ತಕ್ಕಂಥ ಪಂಚನ್ಯ ವಾದಭಿಮಾನಿ ಆಗಿರ್ತಕ್ಕಂಥ ಸ್ವಾಹ ನಾಮಾಭಿಮಾನಿ ಅದೃಷ ಇದರೆಲ್ಲ ಈ ಕೆಳಗಿನ ದೇವತೆಗಳು ತಾನಿವ ಏತಾನಿ ಇದೆಲ್ಲ ದೇವತಾ ಶಕ್ತಿಗಳು ಸಂಕಲ್ಪೈಕಾಯನಾನಿ ಸಂಕಲ್ಪದ ದಿನ ಸಂಕಲ್ಪದ ದೇವತೆಯಾದ ಮಿತ್ರನ ಅಧ್ಯಯನವಾಗಿ ಕೆಲಸ ಮಾಡ್ತಾರೆ. ಸಂಕಲ್ಪ ಒಂದು ಇಲ್ಲ ಆದರೆ ಯಾರು ಕೆಲಸ ಮಾಡ್ತಾರೆ? ಅದರಿಂದ ಸಂಕಲ್ಪವೇ ಇದಕ್ಕೆ ಆಯನ ಅಂದ್ರೆ ಅದರ ಒರಿಜಿನಲ್ ಸೋರ್ಸ್ ಸಂಕಲ್ಪ ಆತ್ಮಾನಿ ಸಂಕಲ್ಪದಿಂದಲೇ ನಿಯಂತ್ರಿಸಲ್ಪಟ್ಟವು. ಅಷ್ಟೇ ಅಲ್ಲ ಸಂಕಲ್ಪ ಮಾನಿಯಾಗಿರ್ತಕ್ಕಂತಹ ಮಿತ್ರನಂತೆ ಕೊನೆಗೆ ಸಂಕಲ್ಪ ಪ್ರತಿಷ್ಠಿತ ದೇವತೆಗಳು ಮುಕ್ತಿಯಲ್ಲಿ ಕೂಡ ಸಂಕಲ್ಪ ನಾಮ ನಿಯಾಮಕನಾಗಿರ್ತಕ್ಕಂಥ ಹೆಚ್ಚಿನ ಅಧೀನವಾಗಿ ಎಲ್ಲೇ ನೆಲೆಗಳು. ಅದರಿಂದ ಈ ಎಲ್ಲಾ ದೇವತಾ ಶಕ್ತಿಗಳಿಗಿಂತ ಹದಿನೇಳನೆಯ ಕಕ್ಷೆಯಲ್ಲಿ ಇರ್ತಕ್ಕಂಥ ಮಿತ್ರ ನಾಮಕನಾದ ಆದಿತ್ಯ ಸಂಕಲ್ಪ ದೇವತೆ ಶ್ರೇಷ್ಠ. ಅವನು ಎರಡು ವಿಧವಾದಂತಹ ಪ್ರಪಂಚ ಇದೆ, ಚೇತನ ಚೇತನಾತ್ಮಕ. ಆ ಚೇತನಾತ್ಮಕ ಪ್ರಪಂಚಕ್ಕೆಲ್ಲ ಹಿಂದೆ ಇರತಕ್ಕಂಥ ಸೃಷ್ಟಿಗೆ ಕಾರಣವಾದ ಶಕ್ತಿಗಳಲ್ಲಿ ಮಿತ್ರ ಒಬ್ಬ. ಬಹಳ ಮಹತ್ವ ಇದ್ದರಿಗೆಲ್ಲ ಪ್ರಾಯ ಮಿತ್ರನ ಮಹತ್ವ ನಮಗೆ ಯಾವ ಗ್ರಂಥಗಳಲ್ಲಿ ಪುರಾಣದಲ್ಲಿ ಬಂದು ಸಮಗ್ರಪದಾಂ ಯಾವ ಪೃಥ್ವಿ ಸಮಗಲ್ಪೇತಾಂ ವಾಯುಶ್ಚ ಆಕಾಶಶ್ಚ ಸಮಗಲ್ಪಂತಾಂ ಅಪಶ್ಚತಿ ಎಷ್ಟ. ಇದೆಲ್ಲವೂ ಕೂಡ ಸಂಕಲ್ಪ ದೇವತೆಯಾಗಿರ್ತಕ್ಕಂಥ ಮಿತ್ರರಿಂದ ನಿರ್ಮಾಣವಾಗಿರುತ್ತದೆ. ಸಮಗಲ್ಪತಾಂ ಯಾವ ಪೃಥ್ವಿ ಯಾವ ಪೃಥ್ವಿಯ ದೇವತೆ ಹದಿನೆಂಟನೇ ಕಕ್ಷೆಯಲ್ಲಿ ಇರ್ತದೆ. ಆಮೇಲೆ ಸಮಗಲ್ಪೇತಾಂ ವಾಯುಶ್ಚ ಆಕಾಶಸ್ಯ ವಾಯುವಿನ ದೇವತೆ ಆಕಾಶದಿಂದ ಹದಿನೆಂಟನೇ ಕಕ್ಷೆಯಲ್ಲಿ ಮರೀಚಿ ಮತ್ತು ಗಣಪತಿ ಸಮಗಲ್ಪಂತಾಂ ಅಪಶ್ಯ ತೇಜಸ್ ತೇಜಸ್ಸಿನ ದೇವತೆ ಅಗ್ನಿಕೃತನಾದ ಪಾವಕ ಮತ್ತು ನೀರಿನ ದೇವತೆ ಬುಧ. ಇವರು ಮತ್ತೆ ಹತ್ತೊಂಬತ್ತನೇ ಕಕ್ಷೆ ಇಪ್ಪತ್ನಾಲ್ಕನೇ ಕಕ್ಷೆ ಇವರೆಲ್ಲರೂ ಮಿತ್ರನ ಅಧೀನವಾಗಿ ಜಗತ್ತಲ್ಲಿರುವ ಶಕ್ತಿಗಳು. ಈ ಜಲಾಪೃಥಿವಿಯನ್ನ ಅದರ ಜಡಾಂಶವನ್ನು ಸೃಷ್ಟಿ ಮಾಡತಕ್ಕ ಶಕ್ತಿ ಮಿತ್ರನಿಗಿದೆ. ಯಾವ ಪೃಥ್ವಿಗಳನ್ನ ವಾಯು ಆಕಾಶಗಳನ್ನು ಮತ್ತು ದೇಶದ ಪೃಥ್ವಿಯ ತೇಜೋ ವಾಯು ಆಕಾಶ ಪಂಚಭೂತಗಳನ್ನ ಪಂಚಭೂತಗಳಿಂದ ಯಾವ ಪೃಥ್ವಿಗಳನ್ನ ಸೃಷ್ಟಿ ಮಾಡತಕ್ಕಂತಹ ಶಕ್ತಿಗಳಲ್ಲಿ ಮಿತ್ರ ಒಬ್ಬರು. ಮಿತ್ರನಿಗೆ ಪಂಚಭೂತಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡುವ ಶಕ್ತಿ ಇದೆ ಜಡವನ್ನು. ಸಮಗಲ್ಪಂತ ಅದರಿಂದ ಎಲ್ಲ ಸಂಕಲ್ಪದ ಅಧೀನವಾಗಿದೆ. ಸಂಕಲ್ಪವನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿ ನಾರದ ಸನತ್ ಕುಮಾರ್ನಿಂದ ಉಪದೇಶ ಪಡೆದ ಸಂಕಲ್ಪದ ಬಗ್ಗೆ ಇನ್ನು ಕೆಲವು ಸ್ವಲ್ಪ ವಿವರಗಳಿಗೆ ಸ್ವಲ್ಪ ದೊಡ್ಡಿದೆ ಭಾಗ. ಅದರಿಂದ ನಾವು ಅದನ್ನು ನಾಳೆ ಬೆಳಿಗ್ಗೆ ಉಳಿದ ಭಾಗವನ್ನು ನಾಳೆ ಬೆಳಿಗ್ಗೆ ನೋಡೋಣ. ಸಂಕಲ್ಪದ ಅದರ ಫಲವೂ ಸ್ವಲ್ಪ ವಿಸ್ತಾರವಾಗಿದೆ, ಸ್ವಲ್ಪ ಈ ಖಂಡ ಸ್ವಲ್ಪ ದೊಡ್ಡಿದೆ ಸಂಕಲ್ಪದ ಬಗ್ಗೆ ವಿವರಗಳು. ಅಂತೂ ನಮಗೆ ಈಗ ಸಂಕಲ್ಪದ ಮಹತ್ವ ಸಂಕಲ್ಪ ದೇವತೆ ಚಿತ್ರ ಜಡಪ್ರಪಂಚವನ್ನೆಲ್ಲವನ್ನೂ ಕೂಡ ಅಂದ್ರೆ ದೇಶಾಂ ಸಂತೃಪ್ತಿಯ ವರ್ಷಂ ಸಂಕಲ್ಪ ಸ್ವಲ್ಪ ಬೇಕಾದ ನೋಡಿ ಈ ಇಡೀ ಪಂಚಭೂತಾತ್ಮಕವಾದ ಪ್ರಪಂಚವನ್ನ ಮೂಲಭೂತವಾಗಿ ಸೃಷ್ಟಿ ಮಾಡತಕ್ಕ ಶಕ್ತಿಗಳಲ್ಲಿ ಮಿತ್ರನು ಒಬ್ಬ. ಅಷ್ಟೇ ಅಲ್ಲ ದೇಶಾಂ ಸಂತೃಪ್ತಿಯ ವರ್ಷಂ ಸಂಕಲ್ಪತೆ ಈ ಎಲ್ಲ ಪಂಚ ಪ್ರಾಣಾಹ ಸಂಕಲ್ಪಂತೆ ಆ ಅನ್ನದ ವ್ಯವಸ್ಥೆಯ ಮೂಲಕ ನಾವು ಉಸಿರಾಡತಕ್ಕಂಥ ಜೀವಜಾತಗಳ ಬದುಕಿಗೆ ಕಾರಣನಾಗ್ತಾನೆ. ಶುದ್ಧ ಭೇದಗಳು ಉಳಿದವು. ಮನುಷ್ಯ ಆರೋಗ್ಯವಂತನಾಗಿದ್ದರೆ ತಾನೇ ಅವನು ಬಾಯಿಗೆ ಭೇದ ಹೆಚ್ಚಾಗಿ ಮಂತ್ರಗಳು ಉಳಿದವು, ಪ್ರಾಣಗಳು ಉಳಿದದ್ರಿಂದ ಮಂತ್ರಗಳು ಉಳಿದವು, ಮಂತ್ರಗಳು ಉಳಿದದ್ದರಿಂದ ಪ್ರಾಣಾನ ಸಂತೃಪ್ತಿ ಕರ್ಮಾಣಿಸಿದ್ದಂತೆ ಮಂತ್ರಗಳಿಂದ ಮಂತ್ರೋಕ್ತವಾಗಿರ್ತಕ್ಕಂಥ ಸದಾಚಾರಗಳು, ಕರ್ಮಗಳು, ಪೂಜೆ ಪುನಸ್ಕಾರಗಳು, ಹೋಮಹವನಗಳು ಉಳಿದವು. ಮಂತ್ರಾನ ಸಂತೃಪ್ತಿ ಲೋಕಾಹ ಸಂಕಲ್ಪಕ್ಕೆ ಮಂತ್ರಗಳು ಉಳಿದವು, ಮಂತ್ರಗಳಿಂದ ಕರ್ಮಗಳು ಉಳಿದವು, ಕರ್ಮಣ ಸಂಕಲ್ಪಕ್ಕೆ ಲೋಕಾಹ ಸಂಕಲ್ಪಕ್ಕೆ ಅದರಿಂದ ಉಳಿಯಿತು. ಹೀಗೆ ಪಂಚಭೂತಗಳ ಪ್ರಪಂಚ ಸೃಷ್ಟಿ ಮಾಡಿದ, ಅದರಲ್ಲಿ ಮಳೆ ಬರೆಸಿದ, ಮಳೆಯಿಂದ ಅನ್ನ ಕೊಟ್ಟ, ಅನ್ನದಿಂದ ನಮಗೆ ಬದುಕು ಕೊಟ್ಟ, ಬದುಕಿನ ನಾವು ವೇದವನ್ನು ಉಚ್ಚಾರ ಮಾಡುವಂತೆ ಮಾಡಿದ, ವೇದ ಉಚ್ಚಾರದ ಮೂಲಕ ಕರ್ಮಗಳ ಅನುಷ್ಠಾನ ಆಗುವಂತೆ ಮಾಡಿದ, ಕರ್ಮಗಳ ಅನುಷ್ಠಾನದ ಮೂಲಕ ಪ್ರಪಂಚ ಸುವ್ಯವಸ್ಥಿತವಾಗಿ ನಿಲ್ಲುವಂತೆ ಮಾಡಿದ. ಆಮೇಲೆ ಲೋಕಾನಾಂ ಸಂತೃಪ್ತಿ ಸರ್ವಂ ಸಂಕಲ್ಪತೆ, ಲೋಕಗಳ ಒಂದು ಸುವ್ಯವಸ್ಥೆಯಿಂದ ಎಲ್ಲವೂ ಸುವ್ಯವಸ್ಥಿತವಾಗಿ ಸೃಷ್ಟಿ. ಇದೆಲ್ಲವೂ ಕೂಡ ಸಹೇಷ ಸಂಕಲ್ಪ, ಎಲ್ಲ ಕಾರ್ಯವಾದ ಸಂಕಲ್ಪ ದೇವತೆ ಆಗಿರ್ತಕ್ಕಂಥದ್ದು. ಅಂತಹ ಮಿತ್ರನಲ್ಲಿ ಸಂಕಲ್ಪ ದೇವತೆ ಆದ ಮಿತ್ರನಲ್ಲಿ ನಮ್ಮ ಭಗವಂತ ನಮಗೂ ಒಳ್ಳೆಯ ಸಂಕಲ್ಪವನ್ನು ಕೊಡಲಿ ಅಂತ ಭಗವಂತನ ರೂಪವನ್ನು ಧ್ಯಾನ ಮಾಡು. ಅದರ ಸಂಕಲ್ಪ ಉಪಾಸಿಸುವ ಸಂಕಲ್ಪ ನಾಮಕನಾಗಿರತಕ್ಕಂಥ ಭಗವಂತನನ್ನ ಸಂಕಲ್ಪ ದೇವತೆಯಾಗಿರ್ತಕ್ಕಂಥ ಮಿತ್ರನಲ್ಲಿ ಉಪಾಸನೆ ಮಾಡು. 17 ಮೀಟರ್ ದೂರ ಇದೆ ಏನು, ಈಗ ಉಪಾಸನೆ ಮಾಡಿದ ಏನು ಫಲ ಎನ್ನುವ ಮಾತು ಮುಂದೆ ಬರುತ್ತೆ. ಅದಾದ ನಂತರ ಸಂಕಲ್ಪಕ್ಕಿಂತ ಆಚೆಗೆ ಇನ್ನೇನಾದ್ರೂ ಇದು ಸಂಕಲ್ಪಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನನ್ನ ಮುಂದೆ. ನಾವೀಗ ಪ್ರಾಣದೇವರ ತನಕ ಹೋಗ್ಬೇಕು, ಇನ್ನು 17 ಮೀಟರ್ ದೂರ ಇದೆ. ಭಗವಂತನ ತೀರ ನೆಕ್ಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಮೆಟ್ರ ಅಲ್ಲ, ಭಗವಂತ ಅಂದ್ರೆ 2 ಮೆಟ್ರ ಲಕ್ಷ್ಮಿ, 3 ಮೆಟ್ರ ಮಾಡಿದೆ ಅಲ್ಲಿ ಹೋಗ್ಬೇಕು. ಅಲ್ಲಿ ತನಕ ಇನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ. ಈಗ ಸಂಕಲ್ಪ ಆದ ಮೇಲೆ ಇನ್ನು ಮುಂದೆ ಬರತಕ್ಕವನು ಕೂಡ ನಾಳದಲ್ಲಿ ಕೆಳಗೆ ನಾವೇ ಈಗ ಸಂಕಲ್ಪ ಸಂಕಲ್ಪದ ದೇವತೆ ಮಿತ್ರ 17 ಮೆಟ್ರ, ನಾರದ 14 ಮೆಟ್ರ ಈ ಶಿವನ 17